ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಮಾತಾಡಿದ್ವಿ. ಕೊಡಗು ರೀಜನ್ ಅಲ್ಲಿ ನೋಡಿದ್ರ ಜಾಸ್ತಿ ಮಳೆ ಬರುವ ಏನಾಗುತ್ತಂದ್ರೆ ಹುಳಿ ಹುಳಿ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸೆಕೆಂಡ್ರಿ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಕಿತ್ತಳೆ ಹಣ್ಣಲ್ಲಿ ಈಗ ನೋಡಿದ್ರೆ ಚಿಟ್ರಸ್ ಡಿಕ್ಲೈನ್ ಒಂದು ರೋಗ ಬಂದಿದೆ, ಅದೊಂದು ಜಾಸ್ತಿ ಏನಾಗುತ್ತೆ ಅಂದ್ರೆ ಅದು ಒಂದು ಕಾಂಪ್ಲೆಕ್ಸ್ ಡಿಸೀಸ್, ಅದೊಂದು ಫಲ ಕಾರಣಗಳಲ್ಲಿ ಬರ್ತಾ ಇದೆ. ಅದರಲ್ಲಿ ಮೇನ್ ಒಂದು ಡಿಸೀಸ್ ಇರಬಹುದು, ಇನ್ನೊಂದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರಬಹುದು, ಆಮೇಲೆ ಅದರ್ ಇನ್ಸೆಕ್ಟ್ ಕೀಟನಾಶಕ ಅದೆಲ್ಲ ಇರಬಹುದು. ಅದನ್ನ ಪ್ರಾಬ್ಲಮ್ ಆಗಿ ಈಲ್ಡ್ ಒಂದು ಮುಂಚೆಲ್ಲ ನೋಡಿದ್ರೆ ಒಂದು ಪ್ಲಾಂಟ್ ಅಲ್ಲಿ 50 kg ಈಲ್ಡ್ ಬರ್ತಾ ಇತ್ತು, ಈಗ ಅದೊಂದು ಸ್ವಲ್ಪ ಕಮ್ಮಿ ಆಗಿ ಒಂದು 10 kg ವರೆಗೆ ಬರ್ತಾ ಇದೆ. ಫಾರ್ಮರ್ಸ್ ನೋಡಿದ್ರೆ ಅವ್ರಿಗೆ ಜಾಸ್ತಿ ಇನ್ಕಮ್ ಬರಲ್ಲ, ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇಂಟಿಗ್ರೇಟೆಡ್ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು, ಅದರಲ್ಲಿ ಏನೇನು ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಾವು ಈಗ ಹೇಳ್ತಾ ಇದ್ವಿ. ಅದರ ಹಣ್ಣುಗಳಲ್ಲಿ ನೋಡಿದ್ರೆ ರೂಟ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಜಾಸ್ತಿ ಗ್ರೋತ್ ಇರುತ್ತೆ. ಬಟ್ ಸಿಟ್ರಸ್ ಅಲ್ಲಿ ರೂಟ್ ಸಿಸ್ಟಮ್ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ, ಕಡಿಮೆ ಇರುತ್ತೆ ಕಂಪೇರಿಟಿವ್ಲಿ ಆಕ್ಟಿವ್ ರೂಟ್ ಹೇರ್ಸ್ ಅಂತ ಹೇಳ್ತಾ ಇದ್ರೆ. ಅದೇ ನಮಗೆ ನ್ಯೂಟ್ರಿಯನ್ಸ್ ವಾಟರ್ ಎಲ್ಲ ಒಂದು ಅಬ್ಸರ್ವ್ ಮಾಡಿ ನಮ್ಗೆ ಪ್ಲಾಂಟ್ಸ್ ಕೊಡುತ್ತೆ. ಬಟ್ ಅದು ಬಂದು ಸ್ವಲ್ಪ ಕಮ್ಮಿ ಇದೆ ಸಿಟ್ರಸ್ ಅಲ್ಲಿ, ಸಾಯಿಲ್ ಅಲ್ಲಿ ನ್ಯೂಟ್ರಿಯನ್ಸ್ ಜಾಸ್ತಿ ಇರಲಿ. ಬಟ್ ಬಿಕಾಸ್ ಆಫ್ ದಿಸ್ ಸ್ಮಾಲ್ ರೂಟ್ ಗ್ರೋತ್ ಅದರಲ್ಲಿ ನ್ಯೂಟ್ರಿಯನ್ ಮೂವ್ಮೆಂಟ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈಗ ಜನರಲ್ ಏನ್ ರೆಕಮೆಂಡ್ ಮಾಡ್ತೀವಿ, ಮಳೆಗಾಲಕ್ಕೆ ಮುಂಚೆ ಒಂದು ಟೈಮ್ ನಾವೊಂದು NPK ರೆಕಮೆಂಡ್ ಮಾಡ್ತೀವಿ, ಆಮೇಲೆ ಮಳೆಗಾಲ ಆಣದಕ್ ಮೇಲೆ ರೆಕಮೆಂಡ್ ಮಾಡ್ತೀವಿ. 2 splits ಅಲ್ಲಿ ಫಾರ್ ಈಚ್ ಪ್ಲಾಂಟ್ 600 g ನೈಟ್ರೋಜನ್, ಆಮೇಲೆ 200 g ಫಾಸ್ಫರಸ್, 400 g ಪೊಟ್ಯಾಸ್ ಅಪ್ಲೈ ಮಾಡ್ಬೇಕು. 2 splits ಈಕ್ವಲ್ ಸ್ಪ್ಲಿಟ್ ಆಗಿ ಅದೇ ಮಳೆಗಾಲಕ್ಕೆ ಮುಂಚೆ ಒಂದು ಟೈಮ್, ಮಳೆಗಾಲದ ಮೇಲೆ ಒಂದು ಟೈಮ್ ಕೊಡಬೇಕು. ಆಮೇಲೆ ಇದು ಕೊಡೋದಕ್ಕೆ ಮುಂಚೆ FIM ಫಾರ್ಮಿಯನ್ ಮನ್ಯೂರ್ ಅಂತ ಹೇಳಿದ್ವಿ, ಅದು ಒಂದು 25 kg ಪ್ರತಿ ಪ್ಲಾಂಟ್ ಒಂದು ಕೊಡಬೇಕು. ಆದ್ಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಜನರಲ್ ಪ್ರಾಬ್ಲಮ್ ಹೆಂಗ್ ಬರುತ್ತೆ ಅಂದ್ರೆ ಮೆಗ್ನೀಷಿಯಂ ಅಂಡ್ ಜಿಂಕ್ ಡೆಫಿಷಿಯನ್ಸಿ. ಇದು ಹೆವಿ ರೈನ್ ಬರುವಾಗ ಇದೇನಾಗುತ್ತೆ, ಇದು ಫುಲ್ ವಾಶ್ ಔಟ್ ಆಗುತ್ತೆ. ಮೆಗ್ನೀಷಿಯಂ ಕಮ್ಮಿ ಇರುತ್ತೆ ಸಾಯಿಲ್ ಅಲ್ಲಿ, ಫುಲ್ ಸಾಯಿಲ್ ಅನಾಲಿಸ್ ಮಾಡುವಾಗ ನಮ್ಮ ಕೊಡಗು ರೀಜನ್ ಅಲ್ಲಿ ಮೇನ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರುತ್ತೆ ಸ್ವಲ್ಪ, ಇದು ಒಂದು ಜಿಂಕ್ ಆಮೇಲೆ ಮೆಗ್ನೀಷಿಯಂ. ಅದನ್ನೇ ಜಾಸ್ತಿ ನಮಗೆ ಬರೋದು ಯೆಲ್ಲೋ ಕಲರ್ ಲೀವ್ಸ್ ಜಾಸ್ತಿ ನೀವು ನೋಡಿದ್ರೆ ಯೆಲ್ಲೋ ಯೆಲ್ಲೋಯಿಂಗ್ ಬರ್ತಾ ಇರುತ್ತೆ. ಅದು ಮ್ಯಾನೇಜ್ ಹೆಂಗ್ ಮಾಡ್ಬೇಕಂದ್ರೆ ಜಿಂಕ್ ಸಲ್ಫೇಟ್ ಅಂಡ್ ಮೆಗ್ನೀಷಿಯಂ ಸಲ್ಫೇಟ್ ಸ್ಪ್ರೇ ಮಾಡಬೇಕು. ಅದು 0.3 g ಪರ್ 100 ml ಮಿಕ್ಸ್ ಮಾಡಿ ಅದ್ರ ಜೊತೆ 15 liters ಒಂದು ಲೆಮನ್ ಜ್ಯೂಸ್, ಒಂದು ಸ್ಯಾಂಪ್ ಸ್ಟಿಕ್ಕಿಂಗ್ ಏಜ್ ಅಂತ ಯೂಸ್ ಮಾಡಿ ಅದು ಮಿಕ್ಸ್ ಮಾಡಿ, ಅದಾವ್ದು ಒಂದು 3 g/L ಅಂದ್ರೆ ಒಂದು 15 liters ಒಂದು ಎಷ್ಟು ಆಗುತ್ತೆ ಅಂದ್ರೆ 75 g ಅಪ್ಲೈ ಮಾಡಬೇಕು. ಬೋತ್ ಜಿಂಕ್ ಸಲ್ಫೇಟ್ ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್ ಅಟ್ಲೀಸ್ಟ್ 2 months ಒನ್ಸ್ ಒಂದು ನೀವು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅದು ಯೆಲ್ಲೋಯಿಂಗ್ ಫುಲ್ ಹೋಗುತ್ತೆ, ಆಮೇಲೆ ನಾಳೆ ಚೆನ್ನಾಗಿ ಈಲ್ಡ್ ಆಲ್ಸೋ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಪೋಷಕಾಂಶ ಎಲ್ಲ ಸಿಗುತ್ತೆ ನಿಮ್ಗೆ, ನ್ಯೂಟ್ರಿಯನ್ಸ್ ಎಲ್ಲಾನು ಬ್ಯಾಲೆನ್ಸ್ ಅಮೌಂಟ್ ಸಿಗುತ್ತೆ, ಅದು ಒಂದು ನಮಗೆ ಈಲ್ಡ್ ಇಂಪ್ರೂವ್ಮೆಂಟ್ಗೆ ಅದು ಯೂಸ್ ಆಗುತ್ತೆ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ every 3 years ಒನ್ಸ್ ನೀವು ಒಂದು ಸಾಯಿಲ್ ಕಲೆಕ್ಟ್ ಮಾಡಿ ಸಾಯಿಲ್ ಟೆಸ್ಟ್ ಮಾಡ್ಬೇಕು. ಅದ್ರಲ್ಲಿ ಏನ್ ಪೋಷಕಾಂಶಗಳು ಕಮ್ಮಿ ಇದೋ ಅದು ನಾವು ಒಂದು ಜಾಸ್ತಿ ಮಾಡಬಹುದು, ಜಾಸ್ತಿ ಇದೆ ಅಂದ್ರೆ ಅದು ಸ್ವಲ್ಪ ಕಮ್ಮಿ ಮಾಡಿ ಕೊಡಬೇಕು. ಅದೇ ನೀವು ಒಂದು ಸಾಯಿಲ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಏನ್ ಜಾಸ್ತಿ ಕೊಡಬೇಕು ಏನ್ ಕಮ್ಮಿ ಮಾಡಬೇಕು ಎಷ್ಟು ಕೊಡಬೇಕು ಒಂದೊಂದು ಪ್ಲಾಂಟ್ಗೂ, ಅದು ಒಂದು ರೆಕಮೆಂಡ್ ಮಾಡ್ತಾರೆ ಅಕಾರ್ಡಿಂಗ್ ಟು ಅವರ್ ಸಾಯಿಲ್ ಟೆಸ್ಟ್ ವ್ಯಾಲ್ಯೂ. ಆಮೇಲೆ ಇನ್ನೊಂದೇನಂದ್ರೆ ನಾವು ಈಗ ಒಂದು ಟ್ರಯಲ್ ಮಾಡ್ತಾ ಇದೀವಿ, ಈಗ ರೂಟ್ ಸ್ಟಾಕ್ ಅಲ್ಲಿ ನಮ್ದು ಪ್ರಾಬ್ಲಮ್ ಇದೆ, ಅದೇ ರೂಟ್ ಗ್ರೋತ್ ಕಡಿಮೆ ಇದಲ್ವಾ, ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ರೂಟ್ ಸ್ಟಾಕ್ ತಗೊಂಡು ಸಿಟ್ರಸ್ ಅಲ್ಲಿ ವಿಚ್ ಒನ್ ಇಸ್ ಗುಡ್ ಫಾರ್ ದಿಸ್ ರೀಜನ್. ಆಲ್ರೆಡಿ ನಾವು ಈಗ ರಂಗ್ಪುರ್ ಲೈಮ್ ಯೂಸ್ ಮಾಡ್ತಾ ಇದೀವಿ, ಈಗ ಅದನ್ನು ಸ್ವಲ್ಪ ರೂಟ್ ರಾಟ್ ಪ್ರಾಬ್ಲಮ್ ಇದೆಲ್ಲ ಬರ್ತಾ ಇದೆ ಬಿಕಾಸ್ ಆಫ್ ಹೆವಿ ರೈನ್ ಅಂದ್ರೆ. ಅದಕ್ಕೋಸ್ಕರ ನಾವೀಗ ಡಿಫ್ರೆಂಟ್ ರೂಟ್ ಸ್ಟಾಕ್ ಕಲೆಕ್ಟ್ ಮಾಡಿ ಅದು ನಾವು ಎವಾಲ್ಯೂಟ್ ಮಾಡ್ತಾ ಇದೀವಿ, ವಿಚ್ ಒನ್ ಇಸ್ ಎಫಿಷಿಯಂಟ್ ಜಾಸ್ತಿ ರೂಟ್ ಗ್ರೋತ್ ಆಗುತ್ತೆ. ಅದು ಮತ್ತೆ ಟ್ರೈಕೋಡರ್ಮಾ ಆಮೇಲೆ AMC ಇದೆಲ್ಲ ಯೂಸ್ ಮಾಡಿ ಅದ್ ಹೆಂಗ ರೂಟ್ ಗ್ರೋತ್ ಇಂಪ್ರೂವ್ಮೆಂಟ್ ಮಾಡಬಹುದು, ಅಲ್ಲ ಅರ್ಬಸ್ಕ್ಲಾರ್ ಮೈಕ್ರೋಶನ್ ಒಂದು ಫಂಗಸ್ ಇದೆ ಅದು ಒಂದು ರೂಟ್ ಗ್ರೋತ್ ಇಂಪ್ರೂವ್ ಮಾಡಕ್ಕೆ ಅದು ಯೂಸ್ ಆಗುತ್ತೆ, ನ್ಯೂಟ್ರಿನ್ ಮೊಬಿಲೈಸೇಷನ್ ಅಬ್ಸರ್ವ್ ಅದು ಯೂಸ್ ಆಗುತ್ತೆ. ಅದು ಮಿಕ್ಸ್ ಮಾಡಿ ಹೆಂಗ ರೂಟ್ ಪಡಾವ್ ಮಾಡಬಹುದ, ಅದ್ರಲ್ಲಿ ನಮ್ಗೆ ನ್ಯೂಟ್ರಿಯನ್ಸ್ ಅಕ್ವಿಸಿಷನ್ ಪವರ್ ಆಫ್ ದ ಪ್ಲಾಂಟ್ ಗ್ರೋತ್ ಇಂಪ್ರೂವ್ ಮಾಡಿ ಅದ್ರಲ್ಲಿ ನಮ್ಗೆ ಒಂದು ಜಾಸ್ತಿ ಉತ್ಪಾದನ್ ಮಾಡಬಹುದ ಅಂದ್ ನಾವೀಗ ರಿಸರ್ಚ್ ಮಾಡ್ತಾ ಇದೀವಿ. ಇನ್ ಫ್ಯೂಚರ್ ಅದನ್ನು ರೆಕಮೆಂಡೇಶನ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್ ನೋಡಿದ್ರೆ ನಾವು ಒಂದೇ ಒಂದು ನೋಡ್ಬೇಕು, ಜನರಲಿ ನಾವ್ ಏನ್ ಮಾಡ್ತೀವಿ ಕಾಫಿಗೆ ಏನೇನ್ ಹಾಕ್ತಿವಿ ಅದೇ ನಾವು ಈಗ ಹಾಕ್ತಿವಿ. ಬಟ್ ನಾವು ಒಂದು ಸ್ಪೆಷಲ್ ಕೇರ್ ತಗೋಬೇಕು ಫಾರ್ ಸಿಟ್ರಸ್ ನೋಡ್ಬೇಕಂದ್ರೆ, ನಾವು ಸಿಟ್ರಸ್ ಅಲ್ಲಿ ನಮ್ಗೆ ಜಾಸ್ತಿ ಬೆಲೆ ಬೇಕು ಜಾಸ್ತಿ ಈಲ್ಡ್ ಬರ್ಬೇಕಂದ್ರೆ ನೀವು ಅದಕ್ಕೆ ಸ್ವಲ್ಪ ಸ್ಪೆಷಲ್ ಕೇರ್ ಕೊಡ್ಬೇಕು, ಅದಕ್ಕೆ ಎಷ್ಟು ನ್ಯೂಟ್ರಿಯೆಂಟ್ ಬೇಕೋ ಅಷ್ಟು ನೀವು ಕೊಡ್ಬೇಕು. ಆಮೇಲೆ ಅದರಲ್ಲಿ ನಾವು ಹೆಂಗಂದ್ರೆ ಸಾಯಿಲ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ ಮೇನ್ಲಿ. ಈಗ ನ್ಯೂಟ್ರಿಯನ್ಸ್ ಕೊಡುವಾಗ ಹೆಂಗ್ ಕೊಡ್ಬೇಕು, ಈಗ ನಾವೇಂದ್ರೆ ಪ್ಲಾಂಟ್ ರೂಟ್ ಕ್ಲೋಸ್ ಟು ರೂಟ್ ನಾವೊಂದು ಅಪ್ಲೈ ಮಾಡ್ಬಿಡೋದು. ಆಮೇಲೆ ಸಮ್ಮರ್ ಇರಿಗೇಷನ್ ಅಂತ ಹೇಳ್ತೀವಿ, ಈಗ ಮಳೆಗಾಲದಲ್ಲಿ ಓಕೆ ಜಾಸ್ತಿ ಮಳೆ ಬಂದಿರಲ್ಲ ಅದು ನೀರು ನಿಲ್ಸುತ್ತೆ, ಅದು ನಾವು ಡ್ರೈನೇಜ್ ಕೊಡಬೇಕು. ಇದೇ ಸಮ್ಮರ್ ಅಲ್ಲಿ ಒಂದು ನೀರು ಕಡಿಮೆ ಇರುತ್ತೆ, ಆ ಟೈಮಲ್ಲಿ ಫ್ಲವರಿಂಗ್ ಫ್ರೂಟ್ಸ್ ಎಲ್ಲ ಇರುತ್ತೆ ಜನರಲಿ. ಆ ಟೈಮ್ ನಾವು ಒಂದು ಸಮ್ಮರ್ ಇರಿಗೇಷನ್ ಎಂದು ಕೊಡಲೇಬೇಕು. ಹಂಗೆ ಹೋದ್ರೆ ನಾವು ಫ್ರೂಟ್ಸ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಈಲ್ಡ್ ಆಲ್ಸೋ ವಿಲ್ ಇಂಪ್ರೂವ್. ಆಮೇಲೆ ನ್ಯೂಟ್ರಿನ್ ಹೆಂಗ್ ನಮಗೆ ಪ್ಲಾಂಟ್ಸ್ ತೋಳುತ್ತೆ, ವಿತ್ ವಾಟರ್, ವಾಟರಲ್ಲಿ ಮಿಕ್ಸ್ ಮಾಡಿ ಅದು ಡೈಲ್ಯೂಟ್ ಆಗಿ ಆಮೇಲೆ ಅಯಾನಿಕ್ ಫಾರ್ಮ್ ಆಗಿ ಅದು ತೋಳುತ್ತೆ. ಎಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರ್ತೋ ಆ ಟೈಮಲ್ಲಿ ನಾವು ಒಂದು ನ್ಯೂಟ್ರಿನ್ ಅಪ್ಲೈ ಮಾಡಬೇಕು. ಸುಮ್ಮನೆ ಡ್ರೈ ಸಾಯಿಲಲ್ಲಿ ನೀವು ನ್ಯೂಟ್ರಿನ್ ಅಪ್ಲೈ ಮಾಡಿದಂದ್ರೆ ಅದು ಅಷ್ಟು ಸಿಕ್ಕಲ್ಲ ಪ್ಲಾಂಟ್ಸ್ಗೆ. ನೀವು ನ್ಯೂಟ್ರಿಯನ್ಸ್ ಮಾಡುವಾಗ ಸಾಯಿಲಲ್ಲಿ ಮಾಯಿಸ್ಟರ್ ಅಂದ್ರೆ ಓಕೆ, ಅದರ್ವೈಸ್ ನೀವು ಒಂದು ಸ್ವಲ್ಪ ಇರಿಗೇಷನ್ ಕೊಡಲೇಬೇಕು. ಅದಕ್ಕೆ ಡಿಸಾಲ್ವ್ ಆಗಿ ಪ್ಲಾಂಟ್ ರೂಟ್ ಅಪ್ರೋಚ್ ಆಗಿ ಆದ್ಮೇಲೆ ನಿಮಗೆ ನ್ಯೂಟ್ರಿಯನ್ಸ್ ಸಿಗ್ತೆ. ಅದೊಂದು. ಇನ್ನೊಂದು ಇಂಟಿಗ್ರೇಟೆಡ್ ನ್ಯೂಟ್ರಿನ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಇಂಟಿಗ್ರೇಟೆಡ್ ನ್ಯೂಟ್ರಿನ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೋಬರ್ ಕಾದ್ ಅಂತ ಹೇಳ್ತೀವಿ, ಅದು FIM ಫಾಬಿಯನ್ ಮೆನ್ಯೂರ್, ಅದು ಒಂದು ನಾವು ಯೂಸ್ ಮಾಡಲೇಬೇಕು. ಯಾಕೆಂದ್ರೆ ಸಾಯಿಲ್ ಅಲ್ಲಿ ಜಾಸ್ತಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ಅದರಲ್ಲಿ ಆಕ್ಚುಲಿ. ಯಾಕೆಂದ್ರೆ ನೀವು ವಾಟ್ ಎವರ್ ಫರ್ಟಿಲೈಸರ್ ನಾವು ಅಪ್ಲೈ ಮಾಡ್ತೀವಿಲ್ಲ ಅದೆಲ್ಲ ಸಾಲ್ಟ್. ಅದು ನಾವು ಆಕ್ಚುಲಿ ಪ್ಲಾಂಟ್ಸ್ ಹಂಗೊಂದು ಸಾಲ್ಟ್ ಫಾರ್ಮ್ ಅಲ್ಲಿ ತಗೊಳ್ಳಲ್ಲ, ಅದೊಂದು ಅಯಾನಿಕ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇದು ಸೂಕ್ಷ್ಮ ಜೀವಿಗಳು ಇರುತ್ತಲ್ವಾ ಸಾಯಿಲ್ ಅಲ್ಲಿ, ಸಾಲ್ಟ್ ಅಪ್ಲೈ ಮಾಡಿದಿವಲ್ಲ ಅದ ಮೇಲೆ ಒಂದು ರಿಯಾಕ್ಟ್ ಆಗಿ ಎನ್ಸೈಮ್ಸ್ ರಿಲೀಸ್ ಮಾಡಿ ಅದು ಫುಲ್ ಅಯಾನಿಕ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಅದೇ ಕನ್ವರ್ಟ್ ಮಾಡಿ ನಮಗೆ ಅವೈಲೇಬಲ್ ಫಾರ್ಮ್ ಅಲ್ಲಿ ಕೊಡುತ್ತೆ. ದೆನ್ ಓನ್ಲಿ ಇಟ್ ವಿಲ್ ಬಿ ಅವೈಲೇಬಲ್ ಟು ಯುವರ್ ಪ್ಲಾಂಟ್. ಅದಕ್ಕೋಸ್ಕರನೇ FIM ಆಗ್ತಿವಿಲ್ಲ, ಅದೊಂದು ಸಾಯಿಲ್ಕೊಂದು ಊಟ ಮಾದರಿ. ಯಾಕಂದ್ರೆ ಸಾಯಿಲ್ಸ್ ಲಿವಿಂಗ್ ಸಿಸ್ಟಮ್, ಅಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುತ್ತೆ. ನೀವು ಒಂದು ಸ್ಪೂನ್ ಸಾಯಿಲ್ ತಗೊಂಡಿದ್ದೀರಂದ್ರೆ ಅದರಲ್ಲಿ 1 ಮಿಲಿಯನ್ ಬ್ಯಾಕ್ಟೀರಿಯಾಗಳು ಇರುತ್ತೆ. ಅದೇ ನಮಗೊಂದು ಜಾಸ್ತಿ ಇನ್ವಾಲ್ವ್ ಆಗುತ್ತೆ ನ್ಯೂಟ್ರಿಯನ್ ಮೊಬಿಲೈಸೇಷನ್, ನ್ಯೂಟ್ರಿಯನ್ ಮಾಡಿಫಿಕೇಶನ್, ಇದಕ್ಕೆ ಅವೈಲೇಬಿಲಿಟಿಗೆ ಅದಕ್ಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾವು ಒಂದು ಎನ್ಕರೇಜ್ ಮಾಡ್ತೀವಿ ಇಂಟಿಗ್ರೇಟೆಡ್ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್. ವಿಥೌಟ್ ದಟ್ ವಿ ಕಾಂಟ್ ಮ್ಯಾನೇಜ್ ದ ಸಾಯಿಲ್ ಪ್ರಾಪರ್ಲಿ. ಅದನ್ನು ಪ್ಲಾಂಟ್ ಗ್ರೋತ್ಗೂ ಅದು ಹೆಲ್ಪ್ ಮಾಡುತ್ತೆ. ವಾಟ್ ಅವರ್ FIM ಯೂಸ್ ಮಾಡ್ತೀವಲ್ಲ ಅದರಲ್ಲಿ ನಾಟ್ ಓನ್ಲಿ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಇದೆ, ಅದರ್ ನ್ಯೂಟ್ರಿಯನ್ಸ್ ಆಲ್ಸೋ ಇಟ್ ವಿಲ್ ಬಿ ದರ್, ಇಟ್ ವಿಲ್ ಬಿ ಅವೈಲೇಬಲ್ ಟು ದ ಪ್ಲಾಂಟ್. ಅಂಡ್ ಆಲ್ಸೋ ಸಮ್ ಹಾರ್ಮೋನ್ಸ್, ಪ್ಲಾಂಟ್ ಹಾರ್ಮೋನ್ಸ್. ಈಗ ಆಲ್ರೆಡಿ ನಾವು FIM ಅಂದ್ರೆ ಏನಂದ್ರೆ ಕೋಬರ್ಗ್ ಅದು ಇಲ್ವಾ, ಅದರಲ್ಲಂದ್ರೆ ಜಾಸ್ತಿ ಸಿಗ್ತೆ ಹಾರ್ಮೋನ್ಸ್, ಪ್ಲಾಂಟ್ ಹಾರ್ಮೋನ್ಸ್ ಎಲ್ಲ ಸಿಗ್ತೆ. ಸೊ ಅದು ಪ್ಲಾಂಟ್ ಗ್ರೋತ್ಗೆ ಬಡಾವಣೆಗೆ ಸ್ವಲ್ಪ ಯೂಸ್ ಆಗುತ್ತೆ. ಈಗ ನಾವು ಏನೇನು ಹೇಳಿದೀವೋ ಅದನ್ನ ನೀವೊಂದು ಫಾಲೋ ಮಾಡಿ ಕಿತ್ತಳೆ ಹಣ್ಣು ಈಲ್ಡ್ ಉತ್ಪಾದನೆ ಇಂಪ್ರೂವ್ ಮಾಡಬಹುದಂದ್ರೆ ನಾವು ಕೇಳ್ಕೊಳ್ತೀವಿ. ಶ್ರೋತೃಗಳೇ, ಇದುವರೆಗೆ ಡಾಕ್ಟರ್ ಎಸ್ ರಾಜೇಂದ್ರನ್ ಅವರು ಕಿತ್ತಳೆ ಬೆಳೆಯುವ ತೋಟಗಳಲ್ಲಿ ವಿಶೇಷವಾಗಿ ಮೆಗ್ನೀಷಿಯಂ ಮತ್ತು ಸತ್ತು ಈ ಪೋಷಕಾಂಶಗಳನ್ನು ಕಡ್ಡಾಯವಾಗಿ ಪೂರೈಕೆ ಮಾಡಬೇಕು, ಮಣ್ಣಿಗೆ ಕೊಡಬೇಕು, ಕೊಡುವಾಗ ತೇವಾಂಶ ಇರಬೇಕು, ಹೀಗೆ ಸಗಣಿ ಗೊಬ್ಬರವನ್ನು ತಪ್ಪದೇ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ನಿಮ್ಮ ಗಮನವನ್ನು ಸೆಳೆದರು, ಹಾಗೆ ಸಲಹೆಗಳನ್ನು ನೀಡಿದರು. ಮಣ್ಣಿನ ಫಲವತ್ತತೆ ಚೆನ್ನಾಗಿರಬೇಕಂತಂದ್ರೆ ಸಾವಯವ ಗೊಬ್ಬರಗಳು ಪೂರೈಕೆ ಆಗ್ತಿರಬೇಕು, ಹಾಗೆ ಲಘು ಪೋಷಕಾಂಶಗಳ ಕೊರತೆಯನ್ನು ತುಂಬಿಸ್ತಾ ಹೋದರೆ ಅನುಕೂಲ ಆಗ್ತದೆ, ಎಲ್ಲ ಬೆಳೆಗಳು ಚೈತನ್ಯದಾಯಕವಾಗಿ ಬೆಳೀತಾ ಹೋಗ್ತವೆ. ಡಾಕ್ಟರ್ ಎಸ್ ರಾಜೇಂದ್ರನ್ ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನು ನೀಡ್ತಾ ಇದ್ದೀವಿ. ಶ್ರೋತೃಗಳೇ, ಮಾತನಾಡಿ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಿದರು. ಮೂಲ ತಮಿಳುನಾಡಿನವರಾದ್ರೂ ಭೋಪಾಲ್ನಲ್ಲಿ ಕೆಲಸ ಮಾಡಿದವರು, ಬೆಂಗಳೂರಿನ IHR ನಲ್ಲಿನೂ ಕೆಲಸ ಮಾಡಿ ಈಗ ಚಟ್ಟಳ್ಳಿಯಲ್ಲಿ 2 ವರ್ಷಗಳಿಂದ ಹಿರಿಯ ವಿಜ್ಞಾನಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 7795053621 7795053621 ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಇವತ್ತಿಗೂ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನ ಸ್ವೀಕರಿಸಿಕೊಂಡಿದ್ದೀರಲ್ವಾ, ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದ್ರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅನ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕಾಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನ, ವಿಚಾರಗಳನ್ನ ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೆ. ಮಾತುಗಳು ಚಂದವಾಗಿದ್ರೆ, ಮನಮುಟ್ಟೋ ರೀತಿಯಲ್ಲಿ ಇದ್ರೆ ಜನ ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ? ಈ ಗೀತೆಯನ್ನ ಹಾಡಿದರೆ ಬಿ.ಎ. ಗಣೇಶ್ ಮತ್ತು ಸಂಗಡಿಗರು. ಹಳ್ಳಿಗರಿಗೆಲ್ಲ ಆಪದ್ಬಾಂಧವ ಕೃಷಿಯೇ ಜೀವ ಬಿಡಬೇಡಿ ಬೇಸಾಯವ ಕೃಷಿಯೇ ದೈವ ನಿತ್ಯ ಹಸುರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ನಿತ್ಯ ಹಸುರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಮಾಡಿ ಕೆಲಸಗಳನ್ನು ಬಯಸಿ ಸಂಕಷ್ಟಗಳನ್ನು ದೂರ ಸರಿಸಿ ಕೃಷಿಯೇ ಜೀವ ಕೃಷಿಯೇ ದೈವ ಪುತ್ರರೇ ನೀವೇ ಧೀರರು ನಿತ್ಯ ಕಾಯಕದ ವೀರರು ಭೂಮಿ ಪುತ್ರರೇ ನೀವೇ ಧೀರರು ನಿತ್ಯ ಕಾಯಕದ ವೀರರು ನೀವೇ ಆರೋಗ್ಯವಂತರು ಸಮಾಜಕ್ಕೆ ಅನ್ನದಾತರು ಸಮಾಜ

ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಳೆ ಹಿಂಬತ್ ನಾಲ್ಕು ಗಂಟೆಗೆ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ಅರೆಭಾಷೆ ವಿಶ್ವಕೋಶ ಮತ್ತು ಗ್ರಾಂಥಿಕ ಕನ್ನಡ ಮತ್ತು ಅರೆಭಾಷೆ ತೌಲನಿಕ ವ್ಯಾಕರಣ ಅರೆಭಾಷೆ ಕೈಪಿಡಿ ನಾಟಕ ಕತೆ ಲಲಿತ ಪ್ರಬಂಧ ಸೇರಿದಂತೆ ಅರೆಭಾಷೆ ಸಾಧಕರ ಮಾಲೆ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜೆಗದ್ದೆ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಸೇರಿದಂತೆ ಗಣ್ಯರು ಹಾಜರಿದ್ದವೆ. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಬಗ್ಗೆಯಲ್ಲಿ ಇದೇ ತಿಂಗಳ 15ನೇ ತಾರೀಕಿಗೆ ಮಡಿಕೇರಿ ತಾಲೂಕಿನ ತಹಶೀಲ್ದಾರ್ನವರಿಂದ ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಹಂಗೆ 15ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಕುಶಾಲನಗರ ಹೋಬಳಿನ ಹೊಸಪಟ್ಟಣದ ಗ್ರಾಮ ಸಮುದಾಯ ಭವನದಲ್ಲಿ ಜಿಲ್ಲಾಧಿಕಾರಿಗಳಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ ಅಂತ ಗೊತ್ತಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ ನಾಳೆ ಹಗಲು 11 ಗಂಟೆಗೆ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ನಡೆದಿದೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಬೇರೆ ಬೇರೆ ಸಮುದಾಯಗಳ ಕೂಡುಕೂಟಲಿ ಕಣ್ಣು ಕಾಣದ ವಿಶೇಷ ಚೇತನರಿಗಾಗಿ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ವಸತಿಯುತ ಶಿಬಿರ ಮತ್ತು ವಿಶ್ವದೃಷ್ಟಿ ದಿನಾಚರಣೆಯ ಉದ್ಘಾಟನಾ ಕಾರ್ಯಕ್ರಮ ನಾಳೆ 2:15 ಮಡಿಕೇರಿನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ನಡೆದಿದೆ. ಐಗೂರು, ಎಸಳೂರು ಮತ್ತು ಬಿಳಿಗೇರಿಯಲ್ಲಿರುವ ಸಾಂಬಾರ ಮಂಡಳಿನ ಇಲಾಖಾ ನರ್ಸರಿಗಳಲ್ಲಿ ಒಳ್ಳೆ ಗುಣಮಟ್ಟದ ಸಾಂಬಾರ ನಾಟಿ ಗಿಡಗಳಿದ್ದು ಕೊಡಗು ಜಿಲ್ಲೆಯ ಎಸ್ಸಿ ಎಸ್ಟಿ ರೈತರು ಈ ಹಂಗಾಮಲ್ಲಿ ನಾಟಿ ಮಾಡಿಕೆ ಏಲಕ್ಕಿ ಮತ್ತು ಕರಿಮೆಣಸು ಗಿಡಗಳನ್ನ ಪಡ್ಕೊಳಕಂತ ಸಾಂಬಾರ ಮಂಡಳಿನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕಡೆಯಿಂದ 2022-23 ಸಾಲಿನ ಗಾಂಧಿ ಜಯಂತಿ ಬಗೆಯಲ್ಲಿ ನಾಳೆ 14ನೇ ತಾರೀಕು ಹೊತ್ತಾರೆ 10:30 ಕೊಡಗು ಜಿಲ್ಲೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ 5-16 ವರ್ಷದೊಳಗಿನ ಮಕ್ಕಳಿಗೆ ಚಿತ್ರಕಲೆ ಮತ್ತು ಪ್ರಬಂಧ ಪೈಪೋಟಿ ನಡೆದಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಕೂರ್ಗ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಚೆಸ್ ಪೈಪೋಟಿಯಲ್ಲಿ ವಿರಾಜಪೇಟೆ, ಮಡಿಕೇರಿ, ಸೋಮವಾರಪೇಟೆಯಿಂದ ಭಾಗವಹಿಸಿದ 15 ವಿದ್ಯಾರ್ಥಿಗಳಲ್ಲಿ ಶಮ್ಸುಲ್ ಉಲಾಮಾ ಮಹಿಳಾ ಪದವಿ ಕಾಲೇಜಿನ 2ನೇ ಪಿಯುಸಿ ವಿದ್ಯಾರ್ಥಿನಿ ರಹೀಮಾ ಸುಲ್ತಾನಾ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯಿತು. ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಕಾರ್ಯನಿಹಿಸುತ್ತಿದ್ದ ಚೋನೀರ ಗ್ಯಾನ್ ಗಣಪತಿನವು ಮೇಜರ್ ಆಗಿ ಬಡ್ತಿ ಪಡ್ಕೊಂಡಿದ್ದು ಇವು ಚೋನೀರ ಸತ್ಯ ಮತ್ತೆ ಆರತಿನವರ ಮಂಗ. ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ 3 ಗಂಟೆಯಿಂದ ಮನಾರ ಮಾಡುವ ಕಾರ್ಯ ಇರುವುದರಿಂದ ತಲಕಾವೇರಿ ದೇವಸ್ಥಾನಕ್ಕೆ ಪ್ರವೇಶ ಇರುದಿಲ್ಲ. ಸಾರ್ವಜನಿಕರು ಮತ್ತು ಭಕ್ತರು ಸಹಕಾರ ಕೊಡಕುಂತ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಬಿಎಂ ಕೃಷ್ಣಪ್ಪನವು ಕೇಳಿಕೊಂಡಳು. ಇದೇ ತಿಂಗಳ 17ನೇ ತಾರೀಕು ಕಾವೇರಿಯಲ್ಲಿ ತೀರ್ಥಭಾವ ದಿನ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಾಕಿದ್ದು ವರ್ಸೋಳು ನಂಗೆ ಈ ಸಲ ಜಿಲ್ಲಾಡಳಿತದ ಮಾರ್ಗದ ಬದಿ ಮನಾರ ಮಾಡುವ ಕೆಲಸ ನಡೆದಿದೆ. ನಾಪೋಗ್ಲುಂದ ಭಾಗಮಂಡಲ ಮಟ್ಟದ ಮಾರ್ಗಲಿ ರಸ್ತೆ ಗುಂಡಿ ಮುಚ್ಚಿ ಮಾರ್ಗದ ಬದಿನ ಕಾಡು ಕಡಿದು ಮನಾರ ಮಾಡದಿದ್ದರೆ ವಾಹನ ಓಡಾಟಕ್ಕೆ ಸಮಸ್ಯೆ ಹಾಕಿದ್ದು ಇದನ್ನು ಜಿಲ್ಲಾಡಳಿತ ಗಂಭೀರ ಆಗಿ ಪರಿಗಣಿಸಿ ಮಾರ್ಗ ದುರಸ್ತಿ ಕಾರ್ಯಕ್ಕೆ ಕ್ರಮ ತಗೊಳಕು ಅಂತ ನಾಪೋಕ್ಲು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಒತ್ತಾಯ ಮಾಡ್ಯಳು. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಕಡೆಯಿಂದ ಪೊನ್ನಂಪೇಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಗುಡ್ಡಗಾಡು ಓಟದ ಪೈಪೋಟಿಯಲ್ಲಿ ಕೂಡಿಗೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಎಸ್ ಭೀಮಾಶಂಕರ್ ಸುರುಣ ಸ್ಥಾನ ಪಡ್ಕೊಂಡು ರಾಜ್ಯ ಮಟ್ಟದ ಗುಡ್ಡಗಾಡು ಓಟದ ಪೈಪೋಟಿಗೆ ಆಯ್ಕೆ ಆಯಿತು. ಅಂತಾರಾಷ್ಟ್ರೀಯ ಹಾಕಿ ತೀರ್ಪುಗಾರ್ತಿಯಾಗಿದ್ದ ಅನುಪಮಾ ಪುಚ್ಚಿಮಂಡ ಅವರ ಗ್ಯಾನಲ್ಲಿ ಬರುವ December 1 to 5 ಮುಟ್ಟ ಅನುಪಮಾ ಮೆಮೋರಿಯಲ್ ಹಾಕಿ ಟೂರ್ನಿನ ನಾಪೋಕ್ಲುನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ನಾಪೋಕ್ಲುನ ಶಿವಾಜಿ ಕ್ಲಬ್ನವು ಹಮ್ಮಿಕೊಂಡಿದ್ದು ಈ ಟೂರ್ನಿಯಲ್ಲಿ ಭಾಗವಹಿಸಿಕೆ ಆಸಕ್ತಿ ಇರುವ ತಂಡಗ November 15 ಹೆಸರು ನೋಂದಣಿ ಮಾಡಿ ಕಣಕು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಟೂತ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಣಂಜಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ವಾರ್ಡ್ ಸಭೆ ವಿವರ. ಕಿರಂದಾಡು ಕೈಕಾಡು ವಾರ್ಡ್ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 10:00 ಕಿರಂದಾಡು ಪ್ರಾಥಮಿಕ ಶಾಲಾ ಆವರಣದಲ್ಲಿ. ಬಲಮುರಿ ವಾರ್ಡ್ ಸಭೆ 14 ಶುಕ್ರವಾರ ಪೂರ್ವಾಹ್ನ 11:00 ಬಲಮುರಿ ಸಮುದಾಯ ಭವನ ಕಟ್ಟಡದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾರ್ಡ್ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಣಂಜಗಿರಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಎಂಬಡೆಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ ಮೂರ್ನಾಡು ಎಜುಕೇಶನ್ ಸೊಸೈಟಿಯ ಲಾಲು ಮುದ್ದಯ್ಯ ಸ್ಟೇಡಿಯಂನಲ್ಲಿ ಇದೇ 2022 ನವೆಂಬರ್ 17 ಕೊಡಗಿನಲ್ಲೇ ಇದೆ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ 2022 ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ ಪಂದ್ಯಾವಳಿಯಲ್ಲಿ ಒಂದು ಗ್ರಾಮದಿಂದ 2 ತಂಡಗಳು ಭಾಗವಹಿಸಬಹುದಾಗಿದ್ದು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಕೊಡಗಿನ ಹಾಕಿ ಆಟಗಾರರು ಆಯಾ ಗ್ರಾಮದ ತಂಡದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ವಿಜೇತರಾದವರಿಗೆ ಫಸ್ಟ್ ಪ್ರೈಸ್ 75,000 ಹಾಗೂ ಟ್ರೋಫಿ, ಸೆಕೆಂಡ್ ಪ್ರೈಸ್ 50,000 ಹಾಗೂ ಟ್ರೋಫಿ, ಥರ್ಡ್ ಪ್ರೈಸ್ 20,000 ಹಾಗೂ ಟ್ರೋಫಿ, ಫೋರ್ತ್ ಪ್ರೈಸ್ 20,000 ಹಾಗೂ ಟ್ರೋಫಿ. ತಂಡದ ನೋಂದಣಿ ಶುಲ್ಕ 5,000 ರೂಪಾಯಿ. ನೋಂದಣಿಗಾಗಿ ಸಂಪರ್ಕಿಸಿ ರಾಣಿ ಎಂಟರ್ಪ್ರೈಸಸ್ ಮೂರ್ನಾಡು, ವರಲಕ್ಷ್ಮಿ ಟ್ರೇಡರ್ ಸೋಮವಾರಪೇಟೆ, ಕಾಮಧೇನು ಸೂಪರ್ ಮಾರ್ಕೆಟ್ ಗೋಣಿಕೊಪ್ಪ ಹಾಗೂ ಹುದಿಕೇರಿ, ಸೆಂಟಿಮೆಂಟ್ಸ್ ಗೋಣಿಕೊಪ್ಪಲು, ಸಿಪಿಪಿ ಪ್ರಾವಿಷನ್ ಸ್ಟೋರ್ ನಾಪೊಕ್ಲು, ಮೋಹನ್ ಸರ್ವಿಸ್ ಸ್ಟೇಷನ್ ವಿರಾಜಪೇಟೆ. ಬಿಲ್ಲವ ಸಮಾಜ ಸೇವಾ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ನಾರಾಯಣ ಗುರು ಜಯಂತ್ಯೋತ್ಸವ ಇದೇ ತಿಂಗಳ 23 ಭಾನುವಾರ ಮಡಿಕೇರಿಯ ಬಾಲಭವನದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಿದ್ದು, ವಿದ್ಯಾರ್ಥಿಗಳು ಸಹಾಯಧನಕ್ಕಾಗಿ ಅರ್ಜಿಯನ್ನು ಇದೇ ತಿಂಗಳ 20 ಸಂಘದ ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಬಲ್ಯಮುಂಡೂರು ಗ್ರಾಮ ಪಂಚಾಯಿತಿಯ ಜಮಾಬಂದಿ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11:00 ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಹೆಚ್ಎಲ್ ಶೈಲಾ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆದಿದೆ. ಸಾರ್ವಜನಿಕರೆಲ್ಲ ಪಾಲ್ಗೊಳ್ಳುವಂತೆ ಬಲ್ಯಮುಂಡೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಪಿಎಸ್ಆರ್ ಸಿಲ್ಕ್ ಸೈನ್ಸ್ ಸ್ಯಾರೀಸ್ ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ ಪಿಎಸ್ಆರ್ ಸಿಲ್ಕ್ ಸೈನ್ಸ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಭಗವತಿ ಲಾಂಡ್ರಿ ಸರ್ವಿಸ್ ಬ್ರಹ್ಮಗಿರಿ ಕಾಂಪ್ಲೆಕ್ಸ್ ನಾಪೋಕ್ಲುವಿನಲ್ಲಿ ಆರಂಭಗೊಂಡಿದ್ದು, ವಾಷಿಂಗ್, ಐರನಿಂಗ್, ಡ್ರೈ ಕ್ಲೀನಿಂಗ್ ತ್ವರಿತವಾಗಿ ಮಾಡಿಕೊಡಲಾಗುವುದು. ಬಲ್ಕ್ ಬುಕಿಂಗ್ ವ್ಯವಸ್ಥೆಯೂ ಇದೆ. ಸಂಪರ್ಕಿಸಿ ಮೊಬೈಲ್ 8971777491 ಅಥವಾ 9008436015. ಅಭಿಲಾಷಿ ಸ್ಟೋರ್ ನಲ್ಲಿ ದೀಪಾವಳಿ ಮೇಘಾ ಸೇಲ್. ಸ್ಯಾಮ್ಸಂಗ್ ಕಂಪನಿಯ ಪ್ರಾಡಕ್ಟ್ ಗಳನ್ನು ಖರೀದಿಸುವಾಗ ಅಪ್ ಟು 20% ಕ್ಯಾಶ್ ಬ್ಯಾಕ್. 9 kg ಮೇಲೆ ಇರುವ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ ಮೈಕ್ರೋ ಓವನ್ ಫ್ರೀ. ಬಜಾಜ್ ಫೈನಾನ್ಸ್ ಮುಖಾಂತರ ಈಸಿ ಇಎಂಐ ಸೌಲಭ್ಯ. ಎಕ್ಸ್ಚೇಂಜ್ ಆಫರ್ ಗಳು ನಿಮಗಾಗಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಧನ ಸುದ್ದಿ. ಕುಶಲನಗರ ನಿವಾಸಿ ಚೇರಂಡ ಪೌತಿ ಗಣಪತಿ ಐಂಡ ಪುಣ್ ಚೇರಂಡ ಭೋಜಮ್ಮ ಭೋಜಿ ಅಯ್ಯಂಗ 84 ವಯಸ್ಸು ಇಂದು 6 ಮರಣಪಟ್ಟಿತು. ತಾಮನೆ ಚೊಟ್ಟೆಯಡಮಾಡ ಎಂಗಡ ಅಕೇರಿ ಕಾರ್ಯ ನಾಳೆ ಕುಶಲನಗರ ಕೊಡವ ಸಮಾಜಕ್ಕೆ ಹಾಕೊಳ್ಳುತ್ತ ನಡಪಂದು ಒಕ್ಕಕಾರ ಹರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಜರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಂಗಳ ಚಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೂಡು ನನಗೆ ಬೋರೆ ಬೋರೆ ಇಲಾಖೆ ರಾಧನೆಲ್ ನಾಳೆ ಪೊಲಕ 11 ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜರ ಸಭಾಬಾಡಲು ಎಲ್ಲರಿಗೂ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಜಾಗತಿಕ ಆದ್ಯತೆಯನ್ನಾಗಿ ಮಾಡಿ ಅನ್ನುವ ಘೋಷಣೆಯೋಡೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ನಡಪ. ಕಾರ್ಯಕ್ರಮದ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಕೂಡು ನನಗೆ ಮುಖ್ಯಪಟ್ಟಂಗ ಹಾಜರಿಪ್ಪ. ಇದೇ 17 ಅವ್ವ ಕಾವೇರಿನ ತೀರ್ಥರೂಪದ ಕಾಂಬಕ್ಕೆ 1000 ಭಕ್ತಂಗ ಬಪ್ಪ. ಐಂಡ ಅನುಕೂಲಕಾಯಿತು ಜಿಲ್ಲಾಡಳಿತ ರೋಡ್ ಕರೆರ ಕಾಡು ಕೆತ್ತಿತು ಮನಾರ ಮಾಡುವಂಜಿ ರೋಡ್ರ ಕುಂಡನ ಮುಚ್ಚುವ ಪಣಿ ಕಾಲೋದಿ ನಡ್ತು ಎಂಜತು. ಆಚೆಂಗೆ ಈ ಕುರಿ ನಾಪೋಕುಂಜ ಭಾಗಮಂಡಲ ಕೆತ್ತನೆ ಏದೇ ಪಣಿ ಇನ್ನೂ ಶುರು ಆಯ್ತಲ್ಲ ಈನಗುಂಡು ವಾಹನ ಸಂಚಾರಕ್ಕೆ ತೊಂದರೆ ಆಪ. ಇನ್ಯಾಚೆಂಗೂ ಜಿಲ್ಲಾಡಳಿತ ತೊಡಿಕೆ ರೋಡ್ರ ರಿಪೇರಿ ಪಣಿಗೆ ಕ್ರಮ ಹೊಡ್ತೋಣ ನಾಪೋಕ್ಲು ಗ್ರಾಮ ಪಂಚಾಯತ್.